ಸತ್ತೋ ಹಿ ಮಾಯೆಯ ಜನ್ಮ ಯುಜ್ಯತೆ ನತು ತತ್ವತಃ ತತ್ವತೋ ಜಾಯತೆ ಯಸ್ಯ ಜಾತಂ ಕಸ್ಯ ಹಿ ಜಾಯತೆ. ಅಸತೋ ಮಾಯೆಯ ಜನ್ಮ ತತ್ವತೋ ನೈವ ಜಾಯತೆ ಸತ್ವತೋ ನೈವ ಯುಜ್ಯತೆ. ಅಸತೋ ಮಾಯೆಯ ಜನ್ಮ ಸತ್ವತೋ ನೈವ ಯುಜ್ಯತೆ ವಂಧ್ಯಾ ಪುತ್ರೋ ನ ತತ್ವೇನ ಮಾಯೆಯ ವಾಪಿ ಜಾಯತೆ. ಅಸತೋ ಮಾಯೆಯ ಜನ್ಮ ತತ್ವತೋ ನೈವ ಯುಜ್ಯತೆ ವಂಧ್ಯಾ ಪುತ್ರೋ ನ ತತ್ವೇನ ಮಾಯೆಯ ವಾಪಿ ಜಾಯತೆ. ಹುಟ್ಟಿದ್ದೇ ಸಿಂಹ ಹುಟ್ಟುತ್ತದೆ ಎಂದು ಹೇಳಿದಂತೆ ಆಗುತ್ತದೆ. ಒಂದು ವೇಳೆ ಸ್ವತಃ ಜಾಯತೆ ಚೇತ್, ಜಗತ್ ಸ್ವತಃ ಜಾಯತೆ ಚೇತ್, ಸತ್ತಿನಿಂದ ಜಗತ್ತು ಉಂಟಾಯಿತು ಅಂತ ಹೇಳಿದ್ದಾದ್ರೆ ಅದು ಸತ್ ಯಾವಾಗಲೂ ಇದ್ದದ್ದೇ, ಈಗ ಉಂಟಾಯಿತು ಅದು ಇದ್ದದ್ದೇ, ಆಮೇಲೆ ಏನಾಯ್ತು ಮತ್ತೆ ಅದು ಪುನಃ ಮತ್ತೆ ಹುಟ್ಟಿತು, ಮತ್ತೇನಾಯ್ತು ಪುನಃ ಮತ್ತೆ ಹುಟ್ಟಿತು, ಯಾವ್ದು ಹುಟ್ಟು ಹುಟ್ಟಿದ್ದೇ ಪುನಃ ಹುಟ್ಟಾ ಹೋಯ್ತು. ಇದು ಆಭಾಸ ಆಗ್ತದೆ ಅಂತ ಹೇಳಿಕೆ. ಆದ್ದರಿಂದ 177 ಆಗಿದೆ, 177 ಆಗಿದೆ, ಎಪ್ಪತ್ತೆಂಟು ಆಯ್ತಾ? ಆವಾಗ ಅವನು ಹೋಗ್ತಾನೆ, ಸಿದ್ಧಾಂತ ಸ್ಪಷ್ಟಪಡಿಸ್ತಾನೆ. ಅಸತ್ವಾದಿ ಅಸತ್ವಾದಿಗಳನ್ನು ಉದ್ದೇಶಿಸಿ ಸಿದ್ಧಾಂತ ಸ್ಪಷ್ಟಪಡಿಸ್ತಾನೆ. ಅಸತ್ವಾದಿ ಅಂದ್ರೆ ಯಾರು? ಅಸತಃ ಜಾಯತೆ ಚೇತ ಅದು ಅಸತ್ವಾದಿಗಳು. ಏ ಅಸತಃ ಜಗತ್ ಜಾಯತೆ ಇತಿ ಉಚ್ಯತೆ, ಅವರನ್ನು ಉದ್ದೇಶಿಸಿ ಈ ಮಾತನ್ನು ಹೇಳಿದ್ದು. ಏನು ಅಸತಃ ಮಾಯೆಯ ನೈವ ಜಾಯತೆ, ಅಸತಃ ಜನ್ಮ ಮಾಯೆಯ ನೈವ ಜಾಯತೆ ತತ್ವತಃ ಅಪಿ ನೈವ ಯುಜ್ಯತೆ. ಮಾಯೆಯಿಂದಲೂ ಹುಟ್ಟೋದಿಲ್ಲ, ತಾತ್ವಿಕವಾಗಿ ಹುಟ್ಟೋದು. ಅಸತ್ತಿನಿಂದ ಮಾಯೆಯಿಂದಲೂ ಹುಟ್ಟೋದಿಲ್ಲ, ತಾತ್ವಿಕವಾಗಿ ಹುಟ್ಟೋದು. ಅಟ್ಲೀಸ್ಟ್ ಸತ್ತಿನಲ್ಲಿ ಮಾಯಾಜನಿತ ಜಗತ್ತು ಅಂತ ಒಂದು ಮಾತು ಹೇಳಬಹುದು, ಆದ್ರೆ ಅಸತ್ನಲ್ಲಿ ಹಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಬೇಸಿಸ್ ಟೋಟಲಿ ನಾನ್ ಎಕ್ಸಿಸ್ಟೆಂಟ್. ಯಾವಾಗಲೂ ಅಸತ್ ಶಬ್ದವನ್ನ ಇಂಗ್ಲಿಷ್ ನಲ್ಲಿ ಟೋಟಲ್ ನಾನ್ ಎಕ್ಸಿಸ್ಟೆಂಟ್ ಅಂತ ತಗೋತಾರೆ. ಬರೇ ನಾನ್ ಎಕ್ಸಿಸ್ಟೆಂಟ್ ಆದ್ರೆ ಪಾರ್ಟ್ಲಿ ನಾನ್ ಎಕ್ಸಿಸ್ಟೆಂಟ್ ಆಗ್ತದೆ. ಟೋಟಲಿ ನಾನ್ ಎಕ್ಸಿಸ್ಟೆಂಟ್ ಅಂದ್ರೆ ಅತ್ಯಂತಿಕವಾಗಿ ಇಲ್ಲವೇ ಇಲ್ಲವಾದದ್ದು ಯಾವುದು ಅದಕ್ಕೆ ಅಸತ್ ಅಂತ ಕರೀತಾರೆ. ಸುಳ್ಳು 100% ಸುಳ್ಳು. ಹರ್ನಾಳಿಗೆಯಿಂದ ಆನೆಯು ಹರಿದುಕೊಂಡು ಕೆಳಗೆ ಬಂದಿತು. ಹರ್ನಾಳಿಗೆ ಅಂದ್ರೆ ಗೊತ್ತದೇ ಇಲ್ಲ, ಗೊತ್ತೇ ಇಲ್ಲ, ಮಳೆ ಆಗಿದ್ರೆ ತಾನೆ ಗೊತ್ತಾಗುತ್ತೆ. ಹರ್ನಾಳಿಗೆ ಅಂದ್ರೆ ನಾವು ಎಲ್ಲೂ ಹಾಕಿಲ್ಲ, ಹಿಂಗೆ ಹಿಂಗೆ ಹರಿ ಮಾಡಿರ್ತಾರ ನೋಡಿ, ಆ ಹರಿಯಿಂದ ಹಿಂಗೆ ನೀರಿಗೆ ಕೆಳ ಬರ್ತಾರೆ, ಅದು ನಾಲಿಗೆ. ಹರಿ ನಾಲಿಗೆ ಎರಡು ಸೇರಿ ಹರ್ನಾಳಿಗೆ. ಆ ಹರ್ನಾಳಿಗೆ ಆನೆ ಎಲ್ಲಿಂದ ಹರಿ ಬಂತು? ಹರ್ನಾಳಿಗೆಯಿಂದ ಆನೆ ಹರಿದು ಬಂತು. ಟೋಟಲ್ ನಾನು ಕೃಷ್ಣ ಕೃಷ್ಣ ಪಾರ್ಟ್ಲಿ ಪಾರ್ಟ್ಲಿ ಇಲ್ಲ ಹಿಂಗೆ ಟೋಟಲಿ ನಾನು ಅತ್ಯಂತಿಕ ಅಭಾವ ಅಸತಃ ಮಾಯೆಯ ಜನ್ಮನ ಯುಜ್ಯತೆ ತತ್ವತಃ ನೈವ ಯುಜ್ಯತೆ. ಮಾಯೆಯಿಂದಲೂ ಜನ್ಮ ಇಲ್ಲ. ಮಾಯೆಯಿಂದಲೂ ಮಾಯೆಯಿಂದ ಜನ್ಮ ಅಂದ್ರೆ ಹೇಗಿರ್ತದೆ? ಒಂದು ಅಧಿಷ್ಠಾನ, ಆ ಅಧಿಷ್ಠಾನದಲ್ಲಿ ಒಂದು ಆರೋಪಿತವಾದ ಓಕೆ ಒಂದು ಅಧಿಷ್ಠಾನ ಇರ್ತದೆ. ಏನು ಅಧಿಷ್ಠಾನ? ಉದಾಹರಣೆ ಕೊಡಿ. ಒಂದು ಹಗ್ಗ, ಒಂದು ಅಧಿಷ್ಠಾನ ಹಗ್ಗ. ಈ ಅಧಿಷ್ಠಾನ ಹಗ್ಗದಲ್ಲಿ ಆರೋಪಿತವಾಯಿತು. ಏನು ಆರೋಪಿತವಾಯಿತು? ಹಾವು ಆರೋಪಿತವಾಯಿತು. ಇದಕ್ಕೆಂತ ಜನ್ಮ ಅಂತಾರೆ? ಮಾಯಾ ಜನ್ಮ. ಏನು ಹಿಂಗ್ ಮಾಡ್ತೀರಿ? ಇದು ಮಾಯಿಕ ಜನ್ಮ ಹೌದು. ಎರಡು ಹಗ್ಗ ಬೇಕಾಗಿತ್ತು. ಒಂದು ಹಗ್ಗ ಅಲ್ಲಿತ್ತು, ಅದನ್ನ ಸೀಳು ಬಿಟ್ಟು ಎರಡು ಹಗ್ಗ ಮಾಡಿದ್ವಿ. ಒಂದು ಹಗ್ಗ ಹುಟ್ಕೊಂತ ಅದು ಎಲ್ಲಿಂದ ಹುಟ್ಕೊಂತು? ಎಲ್ಲಿಂದ ಹುಟ್ಕೊಂತ ಹಗ್ಗ? ನಮ್ಗೆ ಏನೋ ಕೆಲಸಕ್ಕೆ ಎರಡು ಹಗ್ಗದ ಅವಶ್ಯಕತೆ ಇತ್ತು, ಅಲ್ಲಿ ಒಂದು ಹಗ್ಗ ಇತ್ತು. ಏನ್ ಮಾಡ್ಬಿಟ್ವಿ? ಸೀಳ್ಬಿಟ್ವಿ. ಸೀದಾಗ ಎಷ್ಟು ಹಗ್ಗ ಅದು? ಆ ಇನ್ನೊಂದು ಹಗ್ಗ ಇಲ್ಲಿಂದ ಬಂತು. ಅದಕ್ಕೆ ತಾತ್ವಿಕ ಜನ್ಮ ಅಂತಾರೆ. ಅದಕ್ಕೆ ತಾತ್ವಿಕ ಜನ್ಮ ಅಂತಾರೆ. ಮೊದಲು ಸರ್ಪ ಬಂತಲ್ಲ, ಅದೇನಂತಾರೆ? ಮಾಯಿಕ ಜನ್ಮ ಅಂತಾರೆ. ಎಷ್ಟು ತಿಳಿಸಿದ್ರು? ಮಾಯೆಯ ಜನ್ಮ ತತ್ವತಃ ನೈವ ಯುಜ್ಯತೆ. ಮಾಯೆಯ ನೈವ ಯುಜ್ಯತೆ ತತ್ವತಃ ನೈವ ಯುಜ್ಯತೆ. ಎರಡು ಬೇರೆ ಬೇರೆ ಹೇಳಿಕೆಗಳು. ಮಾಯೆಯಿಂದಲೂ ಹುಟ್ಟುವ ಸಾಧ್ಯತೆ ಇಲ್ಲ. ಒಂದು ವೇಳೆ ಅಸತ್ ಅನ್ನೋದನ್ನ ತಗೊಂಡಿದ್ದಾದ್ರೆ ಮಾಯೆಯಿಂದ ಹುಟ್ಟಲು ಸಾಧ್ಯವಿಲ್ಲ. ಯಾಕೆ? ಸರ್ಪದ ಅಧಿಷ್ಠಾನ ಹೇಗೆ ಹಗ್ಗವೋ ಹಾಗೆ ಈ ಜಗತ್ತು ಎನ್ನುವಂತಹದ್ದು ಹುಟ್ಟಲಿಕ್ಕೆ ಅಧಿಷ್ಠಾನ ಯಾವುದು? ಅಲ್ಲ, ಇಲ್ಲಿ ಇಲ್ಲಿ ಈ ಮಾಯಾ ಜನ್ಮ ಇಲ್ಲಿ ನಾವು ಸದ್ಯ ಇಟ್ಕೊಂಡಿದ್ದೇವೆ. ಅಧಿಷ್ಠಾನ ಯಾವುದು? ಅಸತ್. ಅಸತ್ ಅಂದ್ರೆ ನಾನ್ ಎಕ್ಸಿಸ್ಟೆಂಟ್. ನಾನ್ ಎಕ್ಸಿಸ್ಟೆಂಟ್ ಮುಂದೇನು? ನಾನ್ ಎಕ್ಸಿಸ್ಟೆಂಟ್. ಓ, ಅಲ್ಲೇ ಕಲ್ಪಿಸೋದು. ಏನೇ ಕಲ್ಪನೆ ಮಾಡ್ಕೋ, ಅಲ್ಲೊಂದು ಅಧಿಷ್ಠಾನ ಇರಲೇಬೇಕು. ಅವ್ರಿಗೆ ಕೊಡ್ತಾರೆ, ಸಂತಂದ ಉದಾಹರಣೆ ಕೊಡ್ತಾರೆ. ಹೇಗೆ? ವಂಧ್ಯಾ ಪುತ್ರ ನ ತತ್ವೇನ ಜಾಯತೆ ಮಾಯಾವ. ವಂದ್ಯಾಪುತ್ರನ ಹುಟ್ಟು ಹೇಗೆ? ವಂದ್ಯಾಪುತ್ರನ ಹುಟ್ಟು ಹೇಗೆ? ಅವನ ಹುಟ್ಟು ಹೇಗೆ? ರಾತ್ರಿ ಎರಡು ಗಂಟೆ ಕೂದಿನ ಕಥೆ ಕೇಳ್ತೀರಾ? ಯಾರ ಬಗ್ಗೆ? ವಂದ್ಯಾಪುತ್ರನ ಬಗ್ಗೆ. ಇಂಥ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ ಅಂದ್ರೆ ಆಹಾ ಹಾ ಹಾ ಹಾ, ಎಲ್ಲ ಸುಂದರಿಯನ್ನ ಮಾಡ್ಕೊಂಡು ಬಂದ. ಅವನ ಹೆಸರೇನು? ವಂದ್ಯಾಪುತ್ರ. ಎಕ್ಸಿಸ್ಟ್ ಅಂತ ನಾನು ಎಕ್ಸಿಸ್ಟ್ ಅಂತ ಅದಕ್ಕೆ ಹೇಳ್ತಾರೆ. ವಂದ್ಯಾಪುತ್ರ ಅವನ ಹುಟ್ಟು ಹೇಗೆ? ಹುಟ್ಟು ಹೇಗೆ? ಯಾರು? ವಂದ್ಯಾಪುತ್ರ ಬಂಜೆಯ ಮಗ. ಇವನು ಹುಟ್ಟು ಹೇಗೆ? ಮಾಯಿಕವೋ ತಾತ್ವಿಕವೋ? ಎರಡರಿಂದಲೂ ಇಲ್ಲ. ನ ತತ್ವೇನ ಜಾಯತೆ ನ ಮಾಯಯಾಪಿ. ಭಾಷ್ಯ ನೋಡಿ, ಅಸದ್ವಾದಿನಾಂ ಅಸತಃ ಭಾವಸ್ಯ ಮಾಯಯಾ ತತ್ವತಃ ವಾ ನ ಕಥಂಚನ ಜನ್ಮಯುಜ್ಯತೆ. ಅಸದ್ವಾದಿನಃ, ಅವರು ಸದ್ವಾದಿಗಳು, ಇವರು ಅಸದ್ವಾದಿಗಳು. ಅಸತ್ತೇ ಜಗತ್ತಿಗೆ ಕಾರಣ, ಅಭಾವವೇ ಜಗತ್ತಿಗೆ ಕಾರಣ. ಇದನ್ನವ ಹೇಳು ಮಾರಯ್ಯ, ಜಗತ್ತು ಭಾವವು ಅಭಾವವು ಅದು ಹೇಳು. ಅವನು ಬಾಯಿಂದನೇ ಹೇಳಬೇಕು, ಜಗತ್ತು ಭಾವವು ಅಭಾವವು. ಭಾವ ಭಾವವು ಎಲ್ಲಿಂದ ಹುಡ್ತು? ಅಭಾವದಿಂದ. ಅದಕ್ಕೆ ಅವನು ಬಾಯಿಂದ ಹೇಳಬೇಕು ಜಗತ್ತು ಭಾವ ಅಂತೇಳಿ, ಅವಾಗ ತಲೆ ಹೋಗ್ತದೆ. ಹೌದಲ್ಲ, ಜಗತ್ತೇ ಇದು ಭಾವ ಅಂದ್ರೆ ಜಗತ್ತು ಭಾವ ಅಂತೇಳಿ. ಭಾವ ಅಂದ್ರೆ ಇರುವಿಕೆ. ಮತ್ತದು ಇರುವಿಕೆ, ಅಭಾವ ಅಂದ್ರೆ ಇಲ್ಲದಿರುವಿಕೆ. ಈಗ ಇರುವಿಕೆಯ ಜನ್ಮ ಇಲ್ಲದಿರುವಿಕೆಯಿಂದ ಆಯಿತು ಅಂತ ಹೇಳಿದಂಗಾಗ್ತದೆ. ವಂದ್ಯಾಪುತ್ರ ಅದಕ್ಕೆ ಅವ್ರು ಹೇಳ್ತಾರೆ, ನ ಹಿ ವಂದ್ಯಾಪುತ್ರ ಭಾಷ್ಯ ಅದಕ್ಕೆ ಮುಂಚಿತವಾಗಿ ಅದೃಷ್ಟತ್ವಾತ್ ನ ವಂದ್ಯಾಪುತ್ರ ಮಾಯಯಾ ತತ್ವತಃ ವಾ ಜಾಯತೆ. ಹಾಗೆ ಇಲ್ಲಿಯೂ ನಮಗೆ ಕಂಡು ಬಂದಿಲ್ಲ ಅದೃಷ್ಟತ್ವಾತ್, ಇಂತಹ ಒಂದು ಘಟನೆ ಜರುಗಿದ್ದು ಕಂಡು ಬಂದಿಲ್ಲ. ಎಂತಹ ಘಟನೆ? ವಂದ್ಯಾಪುತ್ರನು ಹುಟ್ಟಿದ್ದು ಎಲ್ಲಿಂದ ಹುಟ್ಟಿದ? ಅಸತ್ತಿನಿಂದ ಹುಟ್ಟಿದ. ವಂದ್ಯಾಪುತ್ರನು ಅಸತ್ತಿನಿಂದ ಹುಟ್ಟಿದ ಅನ್ನುವ ದೃಷ್ಟಾಂತ ಅಥವಾ ಅನ್ನುವ ಘಟನೆ ಈವನ್ ಹುಚ್ಚರ ಆಸ್ಪತ್ರೆಯಲ್ಲಿ ಕೂಡ ಸಂಭವ. ಅಲ್ಲರೆ ಅಟ್ಲೀಸ್ಟ್ ಅಂತ ಅವ್ರು ಹೇಳ್ತಿದ್ದೀನಿ. ಮತ್ತೆ ಬೇರೆ ಹೇಳ್ತಾನೆ, ನಾವು 3 ವರ್ಷ ವೇದಾಂತ ಕ್ಲಾಸ್ ಕಲ್ತು ಬಂದೇವಿ, ಯಾಕೆ ಹುಟ್ಟಲಿಕ್ಕೆ ಆಗೋದಿಲ್ಲ? ಹುಟ್ಟಬಹುದು, ಅಸತ್ತಿನಿಂದ ಸತ್ತು ಹುಟ್ಟಬಹುದು ಅಂತ ಹುಚ್ಚ. ಹಂಗ ಹೇಳುವ ಸಾಧ್ಯತೆಯೂ ಇಲ್ಲ. ಪಾಗಲ್ ಭೀ ನೈ ಬತಾತ ಹೈ. ಏನ್ ಮಾಡೋದಾಗದೀಗ? ಅಸತಃ ಅದಕ್ಕೆ ಅದೃಷ್ಟತ್ವಾದ, ಅದೃಷ್ಟತ್ವಾದ ಇಂಥ ಘಟನೆ ಜರುಗಿದ್ದು ನಮಗ್ ಕಂಡು ಬಂದಿಲ್ಲ. ದೃಷ್ಟ ಕಂಡು ಬರುವಿಕೆ, ನ ದೃಷ್ಟಂ ಅದೃಷ್ಟಂ ಕಂಡು ಬಂದಿಲ್ಲ ನಮಗೆ ಈ ತರ ಜರುಗಿದ್ದು ಘಟನೆ ಕಂಡು ಬಂದಿಲ್ಲ. ನ ಹಿ ವಂದ್ಯಾಪುತ್ರ ಸಿದ್ಧಾಂತ ಏನೀಗ? ವಂದ್ಯಾಪುತ್ರನು ಮಾಯಯಾ ಅಥವಾ ತತ್ವತಃ ನೈವ ಜಾಯತೆ, ಮಾಯೆಯಿಂದಲೂ ಹುಟ್ಟಿಲ್ಲ, ತಾತ್ವಿಕವಾಗಿಯೂ ಹುಟ್ಟಿಲ್ಲ. ತಸ್ಮಾತ್ ಅತ್ರ ಅಸದ್ವಾದ ದೂರತ ಇವ ಅನುಪಪನ್ನ ಇತ್ಯರ್ಥ. ಆದ್ದರಿಂದ ತಸ್ಮಾತ್, ಆದ್ದರಿಂದ ಸದ್ಯ ಈ ಪ್ರಕರಣ ಈ ಭಾಗದಲ್ಲಿ ಅಸದ್ವಾದ ದೂರತ ಇವ. ಅಸದ್ವಾದ ಅನ್ನುವಂತಹದ್ದು ಏನು? ದೂರವೇ ಇಡಬೇಕಾದದ್ದು, ಇದನ್ನು ಸಮೀಪ ಕೂಡ ತರಬೇಡಿ. ಇದು ನಮ್ಮನ್ನ ಅಸತ್ ಮಾಡ್ಬಿಡುತ್ತೆ. ಸಾಧಕನನ್ನ ಮುಮುಕ್ಷುವನ್ನ ತನಗೆ ಮೋಕ್ಷಾನು ಅಸತ್ ಅಂತ ಹೇಳಿ. ಯಾರಿಗೆ ಮೋಕ್ಷ ಬೇಕು? ನನಗೆ ನೀ ಇಲ್ಲ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ದೂರತಃ ಇವ ಅವನ ದೂರವಾಗಿ ಇಟ್ಬಿಡೋದು ಒಳ್ಳೇದು. ದೂರತ ಇವ ಅನುಪಪನ್ನ ಏಕೆಂದ್ರೆ ಅನುಪಪನ್ನ ಅದು ಯಾವ ಯಾವ ಯುಕ್ತಿಯಿಂದಲೂ ಉಪಪನ್ನ ಅಂದ್ರೆ ಹೊಂದಿ ಬರೋದು ಅನುಪಪನ್ನ ಅಂದ್ರೆ ಹೊಂದಿ ಬರುವುದು ಯಾವ ಯುಕ್ತಿಯಿಂದಲೂ ಯಾವ ಯಾವ ಸಿದ್ಧಾಂತದಿಂದಲೂ ಹೊಂದಿ ಬರುವುದಿಲ್ಲ. ಇದ ಮೂಲ ಕಾರಣ ನಿನ್ನ ನಿನ್ನ ತಲೆಯಾಗ ಇದು ಹೊಂದಿ ಬರ್ತದೆ ತಲೆಯಾಗ ಏನಿಲ್ಲ ಅಂತ ಅನ್ಯಥಾ ದೂರತ ಇವ ಅನುಪಪನ್ನ ಇದು ಹೊಂದಿ ಬರುವುದಿಲ್ಲ. 180 ಕಥಂ ಪುನಃ ಸತಃ ಮಾಯಯಾ ಇವ ಜನ್ಮ ಇತಿ ಉಚ್ಯತೆ. ಆಯ್ತು ಸರ್, ನಾವು ಹಿಂಸರಿತೀವಿ ಗುರುಗಳೇ. ಸತ್ತಿನಿಂದಾದರೂ ಜನ್ಮ ಹೆಂಗಾಗ್ತದೆ? ಸದ್ವಸ್ತು ಸದ್ವಸ್ತು, ಆ ಸದ್ವಸ್ತುವಿನಲ್ಲಿ ಏನ್ ಹೇಳ್ತೀರಿ? ಮಾಯೆಯ ಜನ್ಮ ಇತ್ಯುಚ್ಯತೆ. ಮಾಯಿಕವಾಗಿ ಜಗತ್ತಿನ ಜನ್ಮವಾಯಿತು, ಜಗತ್ತು ಸೃಷ್ಟಿತವಾಯಿತು. ಸೃಷ್ಟಿತವಾದ ಈ ಜಗತ್ತು ಮಾಯಿಕ ಜಗತ್ತು. ಈ ಮಾಯಿಕ ಜಗತ್ತು ಎಲ್ಲಿಂದ? ಸತ್ತಿನಿಂದ ಹುಟ್ಟಿತ್ತು ಅಂತ ಹೇಳ್ತೀರಿ. ಅದಾದ್ರೂ ತಿಳಿಸಿದ್ರೆ ನಮಗೆ ಸತ್ತು ಸತ್ತು ಮಾತ್ರ, ಅಲ್ಲಿ ಏನಾದ್ರೂ ಹುಟ್ಟಲಿಕ್ಕೆ ಹೇಗೆ ಸಾಧ್ಯ? ಸತ್ತು ಹಗ್ಗ, ಹಗ್ಗ ಮಾತ್ರ. ಹಗ್ಗದಿಂದ ಹಾವು ಹುಟ್ಟಿತು ಅಂತ ಹೇಳ್ತೀವಿ, ಹುಟ್ಟಲಿಕ್ಕೆ ಸಾಧ್ಯ? ಅವತ್ತು ಹಗ್ಗ, ಇವತ್ತು ಹೋಗಿ ಬೆಳಕ ಬೆಳಕಿನಿಂದ ನೋಡಿದ್ರು ಇವತ್ತು ಹಗ್ಗ, ಮುಟ್ಟಿ ನೋಡಿದ್ರು ಹಗ್ಗ, ಎತ್ತಿ ನೋಡಿದ್ರು ಹಗ್ಗ. ಈ ಹಗ್ಗದಲ್ಲಿ ಸರ್ಪವು ಹುಟ್ಟಿತ್ತು ಅಂತ ಹೇಳ್ತು. ಐ ಡೋಂಟ್ ಥಿಂಕ್ ಹಗ್ಗದಿಂದ ಸರ್ಪ ಹುಟ್ಟಿಲ್ಲ, ಎಲ್ಲಿಂದ ಬಂದಿರ್ಬೇಕು ಹೊರಗಿನಿಂದ? ಎಕ್ಸಾಕ್ಟ್ಲಿ ಹಗ್ಗದ ಮೇಲೆ ಕೂತಿರ್ಬಹುದು. ಹಗ್ಗದಿಂದ ಸರ್ಪ ಹುಟ್ಟಿತ್ತು ಅಂತ ಹೆಂಗ್ ಹೇಳಿ? ಅವ ನೀವು ಹೇಳ್ತೀರಿ ಹುಟ್ಟಿದ್ದು ಮಾಯಿಕ ಹುಟ್ಟು ಅಂತ ನೀವು ಅದ ನಮಗೆ ತಿಳಿಸಿದ. ವಾಟ್ ಈಸ್ ದಿಸ್ ಮಾಯಾಜನಿತ ಪ್ರಪಂಚ? ದೀರ್ಘವಾಗಿ ಇದರ ಬಗ್ಗೆ ಚಿಂತನೆ ನಡೀತಾ ಇದೆ. ಮಾಯಾಜನಿತ ಪ್ರಪಂಚ ಏನಿದು ಇದೆ ತಗೋತಾರೆ. ಕಥಂ ಪುನಃ ಸತಃ ಮಾಯೆಯ ಈವ ಜನ್ಮ ಇತಿ ಉಚ್ಯತೆ. ಈ ಸದ್ವಸ್ತುವಿಗೆ ಮಾಯೆಯಿಂದ ಜನ್ಮ ಅಂತಲೇ ಹೇಳಿ ಅದು ಹೇಗೆ ಪರಿಹಾರ ಹೇಳಿಕೊಡಿ. ಆಯ್ತು ಕೇಳಪ್ಪ. ಯಥಾ ಯಥಾ ಸ್ವಪ್ನೆ ದಯಾಭಾಸಂ ಬಂಧತೆ ಮಾಯಯಾ ಮನಃ ತಥಾ ಜಾಗ್ರದ್ವಯಾಭಾಸಂ ಬಂಧತೆ ಮಾಯಯಾ ಮನಃ ಯಥಾ ಸ್ವಪ್ನೆ ದ್ವಯಾಭಾಸಂ ಬಂಧತೆ ಮಾಯಯಾ ಮನಃ ತಥಾ ಜಾಗ್ರದ್ವಯಾಭಾಸಂ ಬಂಧತೆ ಮಾಯಯಾ ಮನಃ. ಸ್ಲೋಲಿ ಅವ್ರು ಎಷ್ಟು ಚಂದ ಸಬ್ಜೆಕ್ಟ್ ಹೊಂದಿದ್ದಾರೆ ನೋಡಿ. ಕಾರಿಕಾದೊಳಗೆ ಆತ್ಮ ಚತುಷ್ಪ ಆಗಮ ಪ್ರಕಾರ ಜಾಗೃತ ಅವಸ್ಥಾ ಅಭಿಮಾನಿ ವಿಶ್ವ ತೇಜಸ್ ಪ್ರಾಜ್ಞ ಪ್ರಜ್ಞಾನ ಘನ ಅರಿವಿನ ಸ್ವರೂಪ, ಅವನ ಅರಿವಿನಲ್ಲಿಯೇ ಜಾಗೃತ ಸ್ವಪ್ನ ಸುಶುಪ್ತಿ. ಅರಿವೇ ತಾನಾಗಿರುವ ಆ ಪ್ರಜ್ಞಪ್ತಿಗೆ ಯಾವ ಸಂಬಂಧವೂ ಇಲ್ಲ. ಆಗಮ ಪ್ರಕರಣ ಮುಗಿದು ಆ ಪ್ರಜ್ಞಪ್ತಿ ಸಚ್ಚಿದಾನಂದ ಪರಬ್ರಹ್ಮನ ನೀಡುತ್ತೀಯ. ಆಗಮ ಪ್ರಕರಣ ಮುಗಿದು ಈ ಆಗಮ ಪ್ರಕರಣದ ಪ್ರಾರಂಭದ ಆ ಅವಸ್ಥಾತ್ರಯಗಳ ವಿನ್ಯಾಸವನ್ನ ಕಾರಿಕಾದೊಳಗೆ ಇನ್ನು ಬಂದೇ ಇಲ್ಲಪ್ಪ, ಇನ್ನು ಬಂದೇ ಇಲ್ಲ ಅನ್ಕೋತಾ ಇದ್ದ. ಈಗ ನಿಧಾನವಾಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದ. ಕಾರಿಕಾದೊಳಗೆ ಕಾರಿಕಾದೊಳಗೆ ಏನದನ್ನು ಅದನ್ನು ವ್ಯಾಖ್ಯಾನ ಮಾಡೋದಷ್ಟು ಭಗವತ್ಪಾದರ ಕೆಲಸ. ಅದು ಮುಂಚೆನೆ ಇಲ್ಲದೆ ಇದ್ದ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಬರಬೇಕು ಪ್ರಸಂಗ ಬಂದಾಗ. ಏನೋ ನಮಗೆಲ್ಲ ನೆನಪಾತು, ಅದಕ್ಕೆ ಹೇಳಿಬಿಟ್ಟೆ. ಹೇ ಯಾಕಾಗದ ನೆನಪಾದಷ್ಟಿದ್ದೆಲ್ಲ ಹೇಳ್ಬಿಡುದ. ಯು ಆರ್ ನಾಟ್ ಅಲೌಟು. ಏನು ಅವಶ್ಯಕತೆ ಇದೆ ಅದಷ್ಟನ್ನ ಬಾಕಿಯವರಿಗೆಲ್ಲ ನೆನ್ಪಿಡಬೇಕು. ನಿಮ್ದೇನು ಕೆಲಸ ಇಲ್ಲ, ಇದ್ರೆ ಇರು, ಹೋದ್ರೆ ಹೋಗು. ಈಗ ಈ ಪ್ರಸಂಗದಲ್ಲಿ ಏನು ಹೇಳಬೇಕು ಅದು ಮಾತ್ರ ಹೇಳ. ಸೊ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಸ್ವಪ್ನೆ ಕಂಡುಬ ಶಬ್ದ ಇಲ್ಲ. ಈ ಪ್ರಕರಣವಾಗಿ ಎಲ್ಲಿ ಬಂದಿದ್ದಿಲ್ಲ ಅವಸ್ಥೆಗಳು ಇಲ್ಲಿ ಬಂತು ನೋಡ್ರಿ. ಅದೇನೋ ಗೊತ್ತಿಲ್ಲ, ನಾನಂತೂ ವಿಚಾರ ಮಾಡ್ತಾ ಇದ್ದೆ. ಏನಪ್ಪ ಇನ್ನೂ ಬರಲ್ಲ, ಜಾಗೃತ ಸ್ವಪ್ನ ಸುಶುಪ್ತಿ ಅಂತ ಅನ್ಕೋತಾ ಇದ್ದೆ. ಯಥಾ ಸ್ವಪ್ನೆ ಮನಃ ಮಾಯೆಯ ದ್ವಯಾಭಾಸಂ ಸ್ಪಂದತೆ ಅನ್ನೋ ನೋಡ್ಕೋರಿ. ಯಥಾ ಸ್ವಪ್ನೆ ಯಾವ ಪ್ರಕಾರ ಸ್ವಪ್ನದಲ್ಲಿ ಮನಃ ಮನಸ್ಸು ಮಾಯೆಯ ಮಾಯೆಯಿಂದಾಗಿ ದ್ವಯಾಭಾಸಂ ಸ್ಪಂದತೆ, ಅದು ವೃತ್ತಿಗಳಿಂದ ಸಹಿತವಾಗಿ ಹೊಯ್ದಾಡಿದಂತೆ ಬದಲಾವಣೆಗೆ ಒಳಪಟ್ಟಂತೆ ಚಂಚಲವಾದಂತೆ. ಇವೆಲ್ಲ ಸಾರ್ವತ್ರಿಕ ಅನ್ಬಹುದು. ಯಥಾ ಸ್ವಪ್ನೆ ಮನಃ ಸ್ಪಂದತೆ, ಮನಸ್ಸು ಸ್ಪಂದನೆಗೆ ಒಳಪಡುತ್ತದೆ. ಹೇಗೆ? ಮಾಯೆಯ ಮಾಯೆಯಿಂದಾಗಿ ಸ್ಪಂದನೆಗೆ ಒಳಪಡುತ್ತದೆ. ಅದು ಹೇಗಿರ್ತದೆ ಅನುಭವ? ದ್ವಯಾಭಾಸಂ, ದ್ವಯ ಆಭಾಸ, ಚಂಚಲ ಅಸ್ಥಿರ ಸೈದಾಟ ಅಲುಗಾಟ ಚಲಿಸಿದ ಹಾಗೆ ಭೇದಗಳಿಂದ ಕೂಡಿದ ಇವಷ್ಟು ಅನುಭವಗಳು ನಮಗೆ. ಅವ್ರು ಹೇಳ್ತಾರೆ ವಾಸ್ತವಿಕವಾಗಿ ನಮಗೂ ಅದು ಚಲಿಸಿಲ್ಲ, ಮನಸ್ಸು ಚಲಿಸಿಲ್ಲ, ಆದ್ರೆ ಮಾಯೆಯ ಚಲಿಸಿದಂತೆ ಅನಿಸ್ತದೆ ಅಂತ. ಆಮೇಲೆ ಈಕ್ವಲ್ ಟು ಇಸ್ ಈಕ್ವಲ್ ಟು ಹಾಕ್ಬಿಡ್ತಾರೆ, ಯಥಾ ಸ್ವಪ್ನೆ ತಥಾ ಜಾಗೃತ ಅಂತ. ಸ್ವಪ್ನದಲ್ಲೂ ಮನಸ್ಸು ಹೇಗೆ ಹೊಯ್ದಾಡಿದೆಯೋ ಅದೇ ಪ್ರಕಾರ ಜಾಗೃತದಲ್ಲೂ ಹೊಯ್ದಿದೆ. ಆದ್ರಿಂದ ಜಾಗೃತ ಬೇರೆ ಅಲ್ಲ, ಸ್ವಪ್ನ ಬೇರೆ ಅಲ್ಲ. ಆದ್ರಿಂದ ಜಾಗೃತವು ಕೂಡ ಒಂದು ದೀರ್ಘ ಸ್ವಪ್ನ. ಇದು ನಿಜ ಅಂತ ನಾವು ತಿಳ್ಕೊಳ್ಳಿ. ಕಷಾಯ ಕುಡಿಲಿಕ್ಕೆ ಬಂದಾಗ ನಾನು ಕೇಳಿದೆ, ಇನ್ನು ಮೂರು ದಿನ ಬಾಕಿ ಅದವ, ಇವತ್ತು 20 ತಾರೀಕು, 21, 22, 23 ಧನ ಸರ್ ಏನು ಇವತ್ತು ಹತ್ತೊಂಬತ್ತ 20, 21, 22, 23 ಗೊತ್ತಲ್ಲ ನಾಟಕ. ನೂರು ನಾಟಕವಾಗಿ ಏನು ವ್ಯತ್ಯಾಸ ಅಲ್ಲೇ ಈಗ ಹೇಳಿ ಅಲ್ಲ, ಇದು ಇದು ಜಗತ್ತ ಮುಳುಗ್ತಾ ಇರ್ಬೇಕಾದ್ರೆ ನೂರು ನಾಟಕವಾಗಿ ಏನು ವ್ಯತ್ಯಾಸ? ಓಕೆ ಹೇಳಿದೆ, ಚಂದ ಉದಾಹರಣೆ ಕೊಟ್ಟು ನನಗೆ ಎಂದು ಕೇಳಿದ್ದಿಲ್ಲ ಅದು ಉದಾಹರಣೆ. ಹಾವು ಕಪ್ಪೆ ನುಂಗಿತ್ತಂತೆ, ಮುಕ್ಕಾಲು ಭಾಗ ಬಾಯಿಯೊಳಗೆ ಹೋಗ್ಯದ, ಬರೀ ಮುಖ ಒಂದು ಹೊರಗದ, ಯಾವುದ್ರದ್ದು ಕಪ್ಪೆ, ಅದ್ರ ಬಾಯಾಗೆ ಇದ್ರ ಬಾಯಿ ಹೊರಗದ, ಅಲ್ಲೊಂದು ಹುಳ ಹೋಗ್ತಿತ್ತ, ಇದು ಪಟ್ಟ ಪಟ್ಟ ಹಿಡಿತಂತ. ಅದಕ್ಕಂತಳ ಎಲ್ಲಾನು ಹೊಂಟಿರುವಾಗ ಇನ್ ಯಾರು ಸಹಿ ಮಾಡ್ಬೇಕು ಸ್ವಾಮಿ, ನಾವ್ ಯಾರಿಗೂ ಸಹಿ ಮಾಡಿಕೊಟ್ರೆ ಅವರು ಥ್ಯಾಂಕ್ ಯು. ಅದೇ ಎಕ್ಸಾಂಪಲ್ ಸಂದೀಪ್ ಸರ್, ಹೀಗೆ ಈ ಜಾಗೃತರೂ ಕೂಡ ಇದು ಮನಸ್ಸಿನ ಸ್ಪಂದನೆ. ಸ್ವಪ್ನವು ಅದು ಸ್ವಪ್ನ ಅಲ್ಲ, ವೈಬ್ರೇಟೆಡ್ ಮೈಂಡ್, ದಟ್ ವೈಬ್ರೇಷನ್ ಇಸ್ ನಾಟ್ ರಿಯಾಲಿಟಿ. ಆ ವೈಬ್ರೇಷನ್ ಏನಿದೆ ಅದು ತಾತ್ವಿಕ ಅಲ್ಲ, ಮಾನಸಿಕ. ಸ್ವಪ್ನದಲ್ಲಿ ಮಾಹಿತವಾಗಿರ್ತದೆ, ಜಾಗೃತದಲ್ಲಿ ತಾತ್ವಿಕವಾಗಿರ್ತದೆ. ಮನಸ್ಸು ಸ್ವಪ್ನದಲ್ಲಿ ಒಂಥರ ಜಾಗೃತದಲ್ಲಿ ಒಂಥರ ಇರುವುದಿಲ್ಲ, ಅದು ಯಾವಾಗಲೂ ಒಂದೇ ಥರ ಹೆಂಗಿರ್ತದೆ ಅಂತಂದ್ರೆ ಕೈದಾಟದಿಂದ ಕೂಡಿರ್ತದೆ. ಸಂಕಲ್ಪ ವಿಕಲ್ಪಾತ್ಮಕ ಮನಃ, ನೀವು ಒಂದ್ ಹೆಜ್ಜೆ ಮುಂದೋದಾದ್ರೆ ಅಂತಃಕರಣ ಯಾವತ್ತೂ ಸ್ಥಿರ. ಈ ಮನಸ್ಸಿನ ಹೊಯ್ದಾಟ ಇದು ತಾತ್ವಿಕವಾಗಿಯೂ ಅಲ್ಲ, ತಾತ್ವಿಕವಾಗಂತೂ ಅಲ್ಲ, ಇದು ಇದು ಮಾಯಿಕವಾದ ಹೊಯ್ದಾಟ. ನಾವು ಅಭ್ಯಾಸ ಮಾಡ್ತೀವಿ ನೋಡೋಣ ಅಂತೀಗ. ಹೇಗೆ ಸ್ವಪ್ನೆ ಸ್ವಪ್ನದಲ್ಲಿ ಮನಃ ಮಾಯೆಯ ದ್ವಯಾಭಾಸಂ ಸ್ಪಂದಿತೆ, ದ್ವಯ ಆಭಾಸ ಎರಡು ಮೂರು ನೂರು ಸಾವಿರ ಸಹಸ್ರ ಆಗಿ ಅಷ್ಟು ಅಂದ್ರೆ ಅಸಂಖ್ಯ ಭೇದಗಳಿಂದ ಎಲ್ಲ ಬಂದಿರೋದು, ನಾಮ ರೂಪ ಬಣ್ಣ ರುಚಿ ಎಲ್ಲ ಬರ್ತದೆ ಅಸಂಖ್ಯ ಭೇದ. ಹೇಗೋ ಹಾಗೆ, ಯಾಕೆ ನಾವು ಮೊದ್ಲು ಸ್ವಪ್ನ ಉದಾಹರಣೆ ತಗೊಂಡು ಹೇಳಿದ್ ನೋಡ, ನಾವು ಮೊದ್ಲು ಸ್ವಪ್ನ ಉದಾಹರಣೆ ಹಾಕೊಂಡು ಅಂದ್ರೆ ಹೇಗೋ ಸ್ವಪ್ನ ಸುಳ್ಳು ಅಂತ ಪ್ರತಿಯೊಬ್ಬರು ನಾನು ನಿರ್ಧಾರ ಮಾಡಿದೆ, ಆದ್ರೆ ಜಾಗೃತ ಸುಳ್ಳು ನಾನು ನಿರ್ಧಾರ ಮಾಡಿದ್ದೆ. ನಿನ್ನೆ ನಾನು ಯಾವ ಕೋಣೆಯಲ್ಲಿ ಮಲಗಿದ್ದೆ ಇವತ್ತು ಅದೇ ಕೋಣೆಯನ್ನು ಎಚ್ಚರಾಗಿ ಅಂದಮೇಲೆ ಆ ಕೋಣೆ ಸತ್ಯ ಅಂತ ಆಯ್ತಿಲ್ಲ. ಆದ್ರೆ ನಿನ್ನೆ ಸ್ವಪ್ನದಲ್ಲಿ ಯಾವ ಕೋಣೆಯಲ್ಲಿ ಮಲಗಿದ್ದೆ, ಇವತ್ತಿನ ಸ್ವಪ್ನದಲ್ಲಿ ಯಾವ ಅರಮನೆಯಲ್ಲಿ ಮಲ್ಕೊಂಡಿ, ಎರಡು ವ್ಯತ್ಯಾಸ ಹೋಗಿ. ಆದ್ದರಿಂದ ಜಾಗೃತವನ್ನ ನಾವು ಸತ್ಯ ಅಂತ ಪರಿಗಣಿಸ್ತೀವಿ, ಸ್ವಪ್ನವನ್ನ ಸುಳ್ಳು. ಇನ್ನು ಸ್ವಪ್ನವನ್ನ ಏನು ಸುಳ್ಳು ಅಂತ ಒಂದಾನಂದ ಸಮಯದಲ್ಲಿ ನಾವು ಅದನ್ನು ನಿರ್ಣಯಿಸ್ತೀವಿ. ಆದ್ರೆ ಇವತ್ತ ನಿರ್ಣಯ ಮಾಡುವಂಥದ್ದು ಅದಕ್ಕಾಗಿ ಮಾರ್ಗದರ್ಶನ, ಅದು ಒಂದೇ ಭಾಸ, ಅದು ಬರೀ ಮಾಯಾ, ಮಾಯೆಯ ಸ್ಪಂದನೆ ಇದ್ದಿರ್ಬಹುದು ಇಲ್ಲಿ ಅಂತ ಅಟ್ಲೀಸ್ಟ್ ಒಂದು ನಿರ್ಣಯ ಬರ್ತೀವಿ, ಸ್ವಪ್ನ ಇದು ಮಾಯಾ. ಆದ್ರೆ ಜಾಗೃತ ಸತ್ಯವಾಗಲೇ ಸಮಸ್ಯೆ, ಸ್ವಪ್ನ ಮಾಯ ಜಾಗೃತ ಸತ್ಯ ಇದೆಯಲ್ಲ, ಹೌದೇನಪ್ಪ? ಚಾರ್ಜ್ ಸ್ಮಾರ್ಟ್ ಫೋನ್, ಇಲ್ಲಿ ಟೇಬಲ್ ಇದೆ, ಇಲ್ಲಿ ಪುಸ್ತಕ ಇದೆ ಅನ್ನುವುದನ್ನ ಪುಸ್ತಕದಂತೆ ಗುರುತಿಸಲಿಕ್ಕೆ, ಫೋನಿನಂತೆ ಗುರುತಿಸಲಿಕ್ಕೆ, ಟೇಬಲ್ನಂತೆ ಗುರುತಿಸಲಿಕ್ಕೆ ಏನ್ ಬೇಕು? ಮನಸ್ಸು. ಸ್ವಪ್ನದ ಗುರುತಿಸಲಿಕ್ಕೆ ಏನ್ ಬೇಕು? ಒನ್ ಫ್ಯಾಕ್ಟರ್ ಕಾಮನ್, ಅಲ್ಲಿ ಮನಸ್ಸು ಬೇಕು, ಇಲ್ಲಿ ಮನಸ್ಸು. ಅಲ್ಲಿ ಮನಸ್ಸು ವೈದಾಟದಲ್ಲಿ ಮಾತ್ರ ಅದು ಸ್ಪಂದಿಸ್ತದ, ಅದು ವೈದಾಟ ಇಲ್ಲದೇನೆ ಸ್ಪಂದಿಸ್ತದೆ? ವೈದಾಟದಲ್ಲಿ ಸ್ಪಂದಿಸ್ತದೆ. ಅರ್ಥಾತ್ ಇಲ್ಲಿ ಹೇಗೆ ಸ್ಮಾರ್ಟ್ ಫೋನ್, ಟೇಬಲ್, ಗ್ರಂಥ, ಪುಸ್ತಕ ಅಂತ ಬೇರೆ ಬೇರೆ ಭಾವಗಳಿಂದ, ಬೇರೆ ಬೇರೆ ರೂಪಗಳಿಂದ, ಬೇರೆ ಬೇರೆ ನಾಮಗಳಿಂದ ನಾವು ವಿಂಗಡಿಸಿ ವಿಂಗಡಿಸಿ ನಾವು ನೋಡ್ತೇವೆ. ಹಾಗೆ ತಾನೇ ಅಲ್ಲಿ ಅಲ್ಲಿ ಮಾಡಿದ್ದು. ಅಲ್ಲಿ ಅಕಸ್ಮಾತ್ ಪುಸ್ತಕ ಹೋಗೋದು ಪೆನ್ ಆಗುದಿಲ್ಲ, ಅಲ್ಲಿ ಘಟಪಟ ಹೋಗಿದ್ದು ಮಠ ಆಗುದಿಲ್ಲ, ಅಲ್ಲಿ ಘಟ ಘಟವಾಗಿರ್ತದೆ, ಮಠ ಮಠವಾಗಿರ್ತದೆ, ಪಟ ಪಟವಾಗಿರ್ತದೆ. ಅಲ್ಲಿ ಮನಸ್ಸು ಸ್ಪಂದಿಸ್ತದೆ, ಇಲ್ಲಿ ಹೇಗೆ ಸ್ಪಂದಿಸ್ತದೋ ಹಾಗೆ ಅಲ್ಲಿಯೂ ಮನಸ್ಸು ಸ್ಪಂದಿಸ್ತದೆ. ಎಲ್ಲಿ? ಸ್ವಪ್ನದಲ್ಲಿ. ಯಾರು ಕೆಲಸ ಆಯ್ತಾ? ಇನ್ನು ಮೂರನೇ ಕೆಲಸ, ಅಲ್ಲಿ ಹೇಗೆ ಸ್ಪಂದಿಸಲ್ಪಟ್ಟಂತಹ ಅವುಗಳೆಲ್ಲವೂ ವೃತ್ತಿಗಳು ಅನ್ಸ್ಕೋತಾವೆ, ಹಾಗೆ ಇಲ್ಲಿ ಕೂಡ ಸ್ಪಂದಿಸಿದವುಗಳೆಲ್ಲ ವೃತ್ತಿಗಳು ಅನ್ಸ್ಕೋತಾವೆ. ಇನ್ನಾಕನಂತೆ ಅಲ್ಲಿ ವೃತ್ತಿಗಳನ್ನ ಬಿಟ್ಟು ಬರ್ತೇವಿ, ಇಲ್ಲಿಯೂ ಕೂಡ ವೃತ್ತಿಗಳನ್ನ ಬಿಡುತ್ತೇವೆ. ಸ್ವಾಮೀಜಿ ಹೆಂಗ್ ಬಿಡ್ತೇವೆ ನೋಡ್ರಿ, ಅದೇ ಕೋಣೆ, ಅದು ಹೆಂಗ್ ಬಿಡ್ತೇವೆ ನಾವು? ಇಲ್ಲ, ಈ ಕೋಣೆ ಸ್ವಪ್ನದಲ್ಲಿ ಉಪಯೋಗಕ್ಕೆ ಬಂದಿಲ್ಲ. ಸ್ವಪ್ನದಲ್ಲಿ ನೀವು ಮಲಗಿದ್ ನಿಜ ಇದೇ ಕೋಣೆಯಲ್ಲಿ, ಆದ್ರೆ ಈ ಕೋಣೆ ಅದಕ್ಕೆ ಉಪಯೋಗ ಬಂದಿಲ್ಲ. ಅಲ್ಲಿ ಈ ಕೋಣೆ ಎಲ್ಲಿ ಹೋಗಿತ್ತು? ಎಲ್ಲಿತ್ತು? ಅಲ್ಲೇ ಬಿಟ್ಟು ಬಂದೆ. ಹಾಗಾದ್ರೆ ಅಲ್ಲಿಂದ ಇಲ್ಲಿಗೆ ಬಂದಾಗ ಅವುಗಳನ್ನೆಲ್ಲ ಹೇಗೆ ಬಿಟ್ಟಿದ್ದೇನೋ, ಹಾಗೆ ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಅಂದ್ರೆ ಇವು ಎಲ್ಲವುಗಳು ಈ ನಾಲ್ಕು ಉದಾಹರಣೆಗಳಲ್ಲಿ ಏನ್ ಕಡಿಮೆ ಸಿಗ್ತದೆ ಅಂತಂದ್ರೆ, ಈ ನಾಲ್ಕು ಉದಾಹರಣೆಗಳಲ್ಲಿ ಮನಸ್ಸು ಅನ್ನುವುದು ಸ್ಪಂದನೆಗೆ ಒಳಪಟ್ಟಿದೆ. ಕಾಮನ್ ಸಿದ್ಧಾಂತ, ಆ ಮನಸ್ಸಿನ ಸ್ಪಂದನೆಗೆ ಜಗತ್ತು ಅಂತ ಕರೀತಾರೆ. ವೆದರ್ ಯು ಕಾಲ್ ಇಸ್ ಸ್ವಪ್ನ ಜಗತ್ತು, ವೆದರ್ ಯು ಕಾಲ್ ಇಸ್ ಜಾಗೃತ ಜಗತ್ತು, ಇವು ಎರಡೂ ಕೂಡ ಸ್ಪಂದನೆಗೆ ಒಳಪಡ್ತದೆ, ಮನಸ್ಸು ಸ್ಪಂದನೆಗೆ ಒಳಪಡ್ತಿರ್ತದೆ. ಹಾಗೆ ಇವೆರಡು ಏನು? ಮಾನಸಿಕ ಸ್ಪಂದನ. ಮುಂದಿನ ಸಣ್ಣ ವಿಷಯ ಉಳಿದಿದೆ, ತಾತ್ವಿಕವೋ ಮಾಯ. ವೈ ನಾಟ್ ತಾತ್ವಿಕ? ನಾವು ಆತ್ಮ ಚಿಂತನೆ ತನಕ ಹೋಗಿಲ್ಲ, ಇನ್ನು ಮನಸ್ಸಿಗೆ ನಿಂತುಕೊಂಡೇನ. ಪ್ರೆಸೆಂಟ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನೋಡಿ, ಆತ್ಮನವರಿಗೂ ಹೋದಾಗ ಮಾತ್ರ ಈ ಮಾತು ಹೇಳಬಹುದು. ಆತ್ಮನಲ್ಲಿ ಸ್ಪಂದನೆ ಇಲ್ಲ, ಅದು ಸ್ಥಿರ, ಹೊರತುಪಡಿಸಿ ಅವೆಲ್ಲವೂ ಮಾಹಿತಿ ಅಂತ ಅಲ್ಲಿ ಹೇಳಿ. ಈಗ ಏನಂತ ಹೇಳ್ತೀವಿ, ಈ ಜಾಗೃತ, ಈ ಸ್ವಪ್ನ, ಇದು ತಾತ್ವಿಕ ಯಾಕಲ್ಲ, ಇದು ಮಾಯಿಕ ಅಂತ ಹೇಳಿದ್ವಿ. ಇದು ತಾತ್ವಿಕ ಯಾಕಲ್ಲ ಅಂತ ನಾನು ಕೇಳಿದ್ದೆ. ವಿಚಾರ ಮಾಡ್ರಿ ಜಾನಕಮ್ಮ, ಪಟ್ಟ ಅಂತ ಉತ್ತರ ಕೊಡಬೇಡ್ರಿ, ವಿಚಾರ ಮಾಡ್ರಿ. ಮೂರ್ ನಾಲ್ಕನೇ ಸಲ ಅದೇ ವಿಷಯ ಕೇಳಿಕೊತೀನಿ. ಯಾಕೆ ಕೇಳಿಕೊತೀನಿ? ನೀವು ವಿಚಾರ ಮಾಡ್ರಿ ಅಂತ ಹೇಳಿ. ಈ ಇದು ತಾತ್ವಿಕ ಅಲ್ಲ. ಯಾಕೆ ತಾತ್ವಿಕ? ಇದು ಯಾವ ಬದಲಾವಣೆಗೂ ಒಳಪಡಬಾರದು. ಅದು ತಾತ್ವಿಕ ಅನಿಸ್ತದೆ. ಹಗ್ಗವನ್ನು ಎರಡು ತುಂಡು ಮಾಡಿದ್ರಲ್ಲ ನೀವು, ಆ ಹಗ್ಗನ ಬೇರೆ ಈ ಹಗ್ಗನ ಬೇರೆ, ಮೂರು ಮಾಡಿದ್ರೆ ಮೂರು ಆಗ್ತದೆ, ಎರಡು ಮಾಡಿದ್ರೆ ಎರಡು ಆಗ್ತದೆ, ಮಾಡಿದ್ರೆ ಹೋದ್ರೆ ಒಂದೇ ಇರ್ತದೆ. ಇದಕ್ಕೇನಂತಾರೆ ತಾತ್ವಿಕ ತತ್ವಶಃ. ಒಬ್ಬ ಮಗ ಹುಟ್ಟೆ ಅಂದ್ರೆ ಒಬ್ಬ ಮಗ ಹುಟ್ಟೇನೆ, ಒಬ್ಬ ಮಗಳು ಹುಟ್ಟಾದ್ರೆ ಮಗಳ ಹುಟ್ಟಿದಾಳೆ. ತಂದೆ ಮಗ, ತಂದೆ ಮಗಳು, ತಾತ್ವಿಕ. ಜಾಗೃತಾವಸ್ಥೆಯಲ್ಲಿ ಮನಸ್ಸಿನ ಸ್ಪಂದನೆ ಅಂತ ಏನಿದೆ ಅದು ತಾತ್ವಿಕ ಅಲ್ಲ. ಯಾಕೆಂದ್ರೆ ಒಂದೊಂದು ಸಮಯದಲ್ಲಿ ಒಂದೊಂದು ಥರ, ಒಂದೊಂದು ಸಮಯದಲ್ಲಿ ಒಂದೊಂದು ಥರ, ಒಂದೇ ಥರನ ಒಂದೊಂದು ಥರನ ಒಂದೊಂದು ಥರ. ಆದ್ದರಿಂದ ಜನ್ಮ ತಾತ್ವಿಕ ಜನ್ಮ ಅಂತ ಅಲ್ಲ, ಇನ್ನ ಮಾಯಿಕ ಜನ್ಮ ಅಂತ ಉತ್ತರ ಕೊಡ್ರಿ. ನನಗೆ ಪ್ರಶ್ನೆ ಕೊಡ್ತೀನಿ, ಯಾಕೆ ಮಾಯಿಕ ಜನ್ಮ ಅಂತಿರೋದಕ್ಕೆ? ತಾತ್ವಿಕ ಜನ್ಮ ಅಲ್ಲ, ಸತ್ಯ ಸತ್ಯ ಇಲ್ಲ ಅಂತ ಅಂದ್ಬಿಟ್ಟು ಕರೆಕ್ಟ್ ಏನೇ ಸಿದ್ಧಾಂತ ಹೇಳಿ, ಕರೆ ಖಚಿತವಾಗಿ ಹೇಳ್ರಿ, ಕಾನ್ಫಿಡೆಂಟ್ ಆಗಿ ಹೇಳ್ರಿ. ಬದಲಾವಣೆಗೆ ಯಾವುದು ಹೇ ಬದಲಾವಣೆಯ ಬದಲಾವಣೆಗೆ ಮಾತ್ರ ಒಳಪಟ್ಟಿದ್ದಕ್ಕೆ ಸ್ವಪ್ನ ಅಂತ ಕರಿತೀರಿ ಅಂತಂದ್ರೆ ತಪ್ಪಾಗ್ತದೆ. ಮಾನಸಿಕ ಸ್ಪಂದನ ಓಕೆ ಫೈನ್, ಅದು ಮಾಯಿಕ ಯಾಕೆ? ನೋಡಿ, ಮಾಯಿಕ ಹೇಳಬೇಕಾದ್ರೆ ಇಲ್ಲದೇ ಇರುವುದನ್ನ ಇದೆಯೆಂದು ಭಾವಿಸುವುದಕ್ಕೆ ಮಾಯಿಕ ಅಂತ ಕರೀತಾರೆ. ಇಲ್ಲದೇ ಇರುವುದನ್ನ ನಾವು ಇದೆಯೆಂದು ಭಾವಿಸ್ತೀವಿ ಅದು ಮಾಯಿಕ. ಇಲ್ಲದೇ ಇರುವ ಸರ್ಪವನ್ನ ಇದೆಯೆಂದು ಭಾವಿಸ್ತೀವಿ ಅದು ಮಾಯಿಕ ಸರ್ಪ. ಇಲ್ಲದೇ ಇರುವಂತಹ ಬೆಳ್ಳಿಯನ್ನ ಇದೆಯೆಂದು ಗ್ರಹಿಸ್ತೀವಿ ಅದು ಮಾಯಿಕ ಬೆಳ್ಳಿ. ಇಲ್ಲದೇ ಇರುವಂತಹ ರಾಕ್ಷಸನನ್ನ ಮೂತು ಮರದಲ್ಲಿ ಇದೆ ಅಂತ ಕಾಣ್ತೀವಿ ಅವನು ಮಾಯಿಕ. ಕಾಣೋ ಪುರುಷ ಕಾಲ್ಪನಿಕ ಭ್ರಮಿತ ಮಿಥ್ಯಾ ಎನ್ನು ಬೇಕಾದ ಶಬ್ದಗಳವ. ಆದ್ರೆ ವಾಸ್ತವಿಕವಾಗಿ ಈ ಪ್ರಸಂಗದೊಳಗೆ ಮಾಯಿಕ ಅನ್ನೋ ಮಾಯಾ ಮಾಯಿಕ ಅನ್ನೋ ಶಬ್ದವನ್ನ ಅವ್ರು ಬಳಸ್ತಾ ಇದ್ದಾರೆ, ನಾವು ಅದೇ ಶಬ್ದನ ಬಳಸೋದು ಸರಿ. ಆಯ್ತಾ, ನೋಡೋಣ. ಯಥಾ ಸ್ವಪ್ನೆ ದ್ವಯ ಆಭಾಸಂ ಸ್ಪಂದತೆ ಮಾಯೆಯ ಮನಃ ತಥಾ ಜಾಗೃತ ದ್ವಯಾಭಾಸಂ ಸ್ಪಂದತೆ ಮಾಯೆಯ ಮನಃ. ಮನಃ ಮಾಯೆಯ ಸ್ಪಂದತೆ. ಉದಾಹರಣೆ ಕೊಡ್ತಾರೆ ಅವರು ಭಾಷ್ಯದಲ್ಲಿ ನೋಡಿ 181. ಯಥಾ ರಜ್ವಾ ವಿಕಲ್ಪಿತಃ ಸರ್ಪಃ ರಜ್ಜು ರೂಪೇಣ ಅವೇಕ್ಷ್ಯಮಾಣಃ ಸನ್ ಏವಂ ಮನಃ ಪರಮಾರ್ಥ ವಿಜ್ಞಪ್ತಿ ಆತ್ಮರೂಪೇಣ ಅವೇಕ್ಷ್ಯಮಾನಂ ಸದ್ ಗ್ರಾಹ್ಯ ಗ್ರಾಹಕ ರೂಪೇಣ ದಯಾ ಭಾಸಂ ಸ್ಪಂದತೆ ಸ್ವಪ್ನೆ ಮಾಯಯಾ ರಜ್ವಾ ಇವ ಸರ್ಪಃ. ಮೇಲೆ ಅಸದ್ವಾದಿ ಭಾಷೆ 179 ಅಸದ್ವಾದಿ ನಾಮದಿದೆ ಅಲ್ಲ, ಅಸದ್ವಾದಿ ಅಸದ್ವಾದಿಗಳು ಮಾತ್ರ ಅಲ್ಲ, ಶೂನ್ಯವಾದಿಗಳು ಅದರೊಳಗ ಬರ್ತಾರೆ. ನೋಟ್ ಮಾಡಿ ಅಸದ್ವಾದಿ ಅಲ್ಲ ಅಲ್ಲೇ ಅಲ್ಲೇ ಅಲ್ಲೇ ಬರ್ಕೇತ್ ಅದೇ ಅಸದ್ವಾದಿಗಳ ಮತದಲ್ಲಿ ಅಂತಿದೆಯಲ್ಲ, ಮೇಲ್ಗಡೆ ಶೂನ್ಯವಾದಿಗಳ ಮತದಲ್ಲಿ ಅಂತ ಬರ್ತದೆ. ಅಸದ್ವಾದಿಗಳು ಯಾರು? ವೈಶೇಷಿಕರು. ಶೂನ್ಯವಾದಿಗಳು ಯಾರು? ಬೌದ್ಧರು. ಬೌದ್ಧರು ರಜ್ವಾ ಹಗ್ಗದಲ್ಲಿ ವಿಕಲ್ಪಿತ ಸರ್ಪ, ಕಲ್ಪಿತವಾದ ಸರ್ಪವು ರಜ್ಜು ರೂಪೇಣ ಅವೇಕ್ಷ್ಯಮಾನ ಹಗ್ಗದ ರೂಪದಿಂದ, ಹಗ್ಗದ ಸ್ಟ್ಯಾಂಡ್ ಪಾಯಿಂಟ್ನಿಂದ, ಹಗ್ಗದ ದೃಷ್ಟಿಯಿಂದ ನಾವು ನೋಡಿದ್ದಾದರೆ, ಐ ರಿಪೀಟ್, ಇದು ಸರ್ಪ. ಈ ಸರ್ಪವನ್ನ ನಾವು ಚಿಂತನೆ ಮಾಡಿದ್ವಿ, ಬೆಳಕಿನಿಂದ ಕೋಲಿನಿಂದೆಲ್ಲ ಚಿಂತನೆ ಮಾಡಿದ್ವಿ, ಇದು ಸರ್ಪ ಅಲ್ಲ, ಇದು ಹಗ್ಗ ಅಂತಾಯ್ತು. ಈಗ ಹಗ್ಗದ ದೃಷ್ಟಿಯನ್ನು ಇಟ್ಟುಕೊಂಡು ಸರ್ಪವನ್ನು ನೋಡಿದ್ದಾದರೆ, ಏ ಒನ್ ಮನಃ ಪರಮಾರ್ಥ ವಿಜ್ಞಪ್ತಿ ಆತ್ಮರೂಪೇಣ ಅವೇಕ್ಷ್ಯಮಾನಂ, ಆ ಸರ್ಪವು ಹಗ್ಗವೇ ಎಂದು ಸ್ಪಷ್ಟವಾಗಿ ಬಿಡುತ್ತದೆ. ಐ ರಿಪೀಟ್ ಅಗೇನ್, ಸರ್ಪವನ್ನ ಜಿಜ್ಞಾಸದಲ್ಲಿ ಹಗ್ಗ ಎಂದು ನಿಶ್ಚಯಿಸಿಕೊಂಡಾಗ ಆ ಸರ್ಪ ಸರ್ಪ ಆಗಿರುವುದಿಲ್ಲ, ಏನಾಗಿರ್ತದೆ? ಹಗ್ಗವೇ. ಅದು ನೋಡ್ರಿ, ಅದು ಶಬ್ದ ನೋಡ್ರಿ, ಹೇಗಿದೆ ಶಬ್ದ? ಅವೇಕ್ಷ್ಯಮಾನ ಸಣ್ಣ ನಾವು ಪರೀಕ್ಷಿಸಿ ನೋಡಿದ್ದಾದರೆ ಹೀಗೆಯೇ ಅದು ರಜ್ಜುನೇ ಆಗಿರುತ್ತದೆಯೋ, ಹಾಗೆ ಪರಮಾರ್ಥ ವಿಜ್ಞಪ್ತಿ ಆತ್ಮರೂಪೇಣ ಅವೇಕ್ಷ್ಯಮಾಣಂ ಸತ್ ಗ್ರಾಹ್ಯ ಗ್ರಾಹಕ ರೂಪೇಣ ದ್ವಯಾಭಾಸಂ ಸ್ಪಂದತೆ ಸ್ವಪ್ನೆ ಮಾಯೆಯ ರಜ್ವಾಂ ಇವ ಸರ್ಪ. ರಜ್ಜುವಿನಲ್ಲಿ ಸರ್ಪದ ಸ್ಪಂದನೆಯು ಹೇಗೆ ಆಗಿತ್ತು ಮಾಯಿತವಾಗಿ ಮಾಯಾ ಎಂದ ಹಾಗೆ, ಈ ತಾತ್ವಿಕ ಚಿಂತ ತಾತ್ವಿಕ ಸ್ವರೂಪ ಅನ್ನುವಂಥದ್ದು ಅಂದ್ರೆ ಪರಮಾರ್ಥ ವಿಜ್ಞಪ್ತಿ ಆತ್ಮರೂಪ, ಪಾರಮಾರ್ಥಿಕ ಅರಿವಿನಿಂದ ಕೂಡಿದ ಆತ್ಮರೂಪ. ಏನು ಸಚ್ಚಿದಾನಂದ ಆತ್ಮ ಅಂತ ಅರ್ಥ, ಪಾರಮಾರ್ಥಿಕ ಆತ್ಮ ಅಂದ್ರೆ ಸಚ್ಚಿದಾನಂದ ಆತ್ಮ. ಸೋ ಈ ಪಾರಮಾರ್ಥಿಕವಾದಂತಹ ವಿಜ್ಞಪ್ತಿ ಅರಿವೇ ಆದಂತಹ ಆತ್ಮರೂಪೇಣ ಸ್ವರೂಪವೇ ಆದಂತಹ ಅವೇಕ್ಷ್ಯಮಾಣ ಚಿಂತನೆಯನ್ನು ಮಾಡಿ ಸದ್ಗ್ರಾಹ್ಯ ಗ್ರಾಹಕ ರೂಪೇಣ ಅಲ್ಲಿ ನಾವು ನೋಡಿದ್ದಾದರೆ, ಗ್ರಹಿಸೋನು ಯಾವನು, ಗ್ರಹಿಸಲ್ಪಡುವುದು ಯಾವುದು ಅಂತ ಎರಡು ಆಗುವ ಸಾಧ್ಯತೆ ಇಲ್ಲ. ಆಗಿದೆ ಅಂತ ಆಗಿದ್ದಾದ್ರೆ ದ್ವಯಭಾಸ, ಇನ್ನೇನು ತಿಳಿದಿಲ್ಲ ನಮಗೆ, ಬ್ಲ್ಯಾಂಕ್. ಇಲ್ಲಿ ಪಾರಮಾರ್ಥಿಕವಾದ ಆತ್ಮನು ಮಾತ್ರ ಇದ್ದಾನೋ ಅಲ್ಲಿ ಗ್ರಾಹ್ಯ ಗ್ರಾಹಕ ಭೇದ ಇರೋದಿಲ್ಲ. ಇದೆ ಅಂತ ನೀನಿದ್ದಾದ್ರೆ ಅದು ಆಭಾಸ, ಅದು ಮಾಯಿತ. ಆದ್ರಿಂದ ಮನಸ್ಸು ಅಂತ ನೀವು ಅನ್ಕೋತೀರಿ. ಯಾಕೆ ಅಂತಂದ್ರೆ ನಾವು ಅವೇಕ್ಷ್ಯಮಾಣ ಅದರ ಚಿಂತನೆಯನ್ನು ಮಾಡಿಲ್ಲ, ಅದರ ವೀಕ್ಷಣೆಯನ್ನು ಮಾಡಿಲ್ಲ. ಮಾಡಿದ್ದಾದರೆ ಅಲ್ಲಿ ಏನಿದೆ, ಆತ್ಮ ಮಾತ್ರ ಇದೆ, ಆತ್ಮ ಮಾತ್ರ ಇದೆ ಹಾಗೆ ಅದು ತೋರಿತ್ತು, ಇದ್ದದ್ದು ಆತ್ಮ ಮಾತ್ರ ಹಾಗೆ ತೋರಿತ್ತು ಅನ್ನುವುದು ಆಭಾಸ. ಆಭಾಸವನ್ನು ನೀವು ಒಪ್ಕೊಂಡ್ರಿ ಅಂತಂದ್ರೆ ಸ್ವಪ್ನ ಪೂರ ಏನಿದು ಆಭಾಸ. ಓಹೋ, ಜಾಗೃತ ಭಾಸ ಏನು, ಜಾಗೃತವೂ ಕೂಡ ಆಭಾಸ, ಅದು ಸ್ವಪ್ನ ಜಾಗೃತಗಳು ಎರಡೂ ಕೂಡ ಆಭಾಸ. ಆದ್ದರಿಂದ ಜಾಗೃತವೂ ಕೂಡ ದೊಡ್ಡ ಸ್ವಪ್ನ. ಇವೆರಡು ನಿನ್ನಲ್ಲಿಲ್ಲ, ಇವೆರಡು ನಿನ್ನಲ್ಲಿ. ನೀನ್ ಹೇಗಿದೀಯಾ ಅಲ್ಲ, ಅದು ಮೊದ್ಲ ಹೇಳೋರು ಸ್ವಪ್ನೇ ಮಾಯೆಯ ರಜ್ವಾಂ ಇವ ಸರ್ಪ. ಅದಕ್ಕೆ ಮುಂಚೆ ಗ್ರಾಹ್ಯಗಾತ ರೂಪೇಣ ದ್ವಯಾಭಾಸ ಸ್ಪಂದತೆ ಸ್ವಪ್ನೇ, ಇದು ಮಾಯೆಯ ಹೆಂಗಪ್ಪ ರಜ್ವಾಂ ಇವ ಸರ್ಪ, ಇದು ಸರ್ಪ ಅಲ್ಲ ಇದು ರಜ್ಜುನೇ ಅಂತ ನಿಶ್ಚಯವಾದ ನಂತರ ಸರ್ಪ ಏನಾಗ್ಬಿಟ್ಟಿದೆ ಈಗ, ಇಲ್ಲ ಸರ್ಪ ಅದು ರಜ್ಜು ಆಗ್ಬಿಟ್ಟಿದೆ. ಸರ್ಪವು ತನ್ನ ಸರ್ಪತನವನ್ನ ಕಳ್ಕೊಂಡು ಎಲ್ಲಿ ಅದು ಕರಗಿ ಹೋಯಿತು, ಹಗ್ಗದಲ್ಲಿ ಕರಗಿ ಏನಾಯ್ತು, ಇದು ಹಗ್ಗ ಮಾತ್ರವಾಗಿ ನೋ ಮೋರ್ ಸ್ಪಂದನ ಅಂತ ಅರ್ಥ. ಆಮೇಲೆ ಅದು ಹೆಂಗ್ ಕರಗ್ತು, ಸಕ್ಕರೆ ಕರಗದಂಗ್ ಕರಗ್ತ, ಉಪ್ಪು ಕರಗದಂಗ್ ಕರಗ್ತ, ಸಮುದ್ರದ ಉಪ್ಪು ದಪ್ಪ ಇರ್ತದೆ ಅದ್ರ ಕರಗುವುದು ಕ್ವಾಲಿಟಿನ ಬೇರೆ, ಅಯೋಡಿನ ಉಪ್ಪು ತುಂಬಾ ಪೌಡರ್ ಇರ್ತದೆ ಅದನ್ನ ಕರಗುವುದು ಪ್ರೊಸೆಸ್ ಬೇರೆ. ಲೋಟದಲ್ಲಿ ಆ ಉಪ್ಪು ಹಾಕಿ ಕರಗಿಸ್ಲಿಕ್ಕೆ 5 ನಿಮಿಷ ಬೇಕು, ಅಯೋಡಿನ ಉಪ್ಪು ಕರಗಿಸ್ಲಿಕ್ಕೆ 1/2 ನಿಮಿಷ ಕೂಡ ಬೇಕಾಗ್ತದೆ. ಹಂಗ ನಮ್ಗೆ ಹೇಳಿ ಸ್ವಾಮಿ, ಈಗ ಹೇಗೆ ಕರಗಿತು ಮತ್ತು ಹೇಗೆ ಮಾಯಿಕ ಎನ್ನುವ ಸ್ಪಷ್ಟತೆಯಲ್ಲಿ ತನ್ನ ತನವನ್ನ ಅದು ಕಳ್ಕೊಂಡು ಮತ್ತು ಹಗ್ಗ ಹೇಗಿತ್ತು ಇದ ಕರಗೋದ್ನ ಸಂಸಾರವನ್ನು ಕಳ್ಕೊಂಬುದು ಹಿಂಗೆ ಎಲ್ಲ ಹೆಂಗದ ಹಂಗೆ ಆದ್ರೆ ಕೊನೆಗದು ಹಿಂಗೆ. ಮಾಯೆಯ ರಜ್ವಾಮ್ ಇದೆ ಸರ್ವ, ಈಗಿರ ಅರ್ಥ ಆಯ್ತಾ ಇಲ್ಲೋ, ಗ್ರಾಹ್ಯ ಗ್ರಾಹಕ ಭೇದ ತತ್ವದಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ, ಇದೇ ಅಂದ್ರೆ ಅದು ಆಭಾಸ ಅಷ್ಟೇ. ಭಾಷ್ಯ ತಥಾ ತದ್ವದೇವ ಜಾಗೃತ ಜಾಗರಿತಿ ಸ್ಪಂದತಿ ಮಾಯೆಯ ಮನಃ ಸ್ಪಂದತಿ ಇವ ಇತ್ಯರ್ಥ. ಹಾಗೆಯೇ ಹಾಗೆ ಮೇಲೆ ಹೇಳಿದ ಉದಾಹರಣೆಯಂತೆ ತಥಾ ತದ್ವದೇವ ಜಾಗೃತ ಜಾಗರಿತಿ ಸ್ಪಂದತಿ, ಜಾಗೃತ ಅವಸ್ಥಾ ಜಾಗೃತ ವಸ್ತುಗಳು ಇವೆಲ್ಲವೂ ಕೂಡ ಆ ಸ್ವಪ್ನದಂತಾನೆ ಸ್ಪಂದನೆಯನ್ನು ಹೊಂದಿವೆ ಸ್ಪಂದತೆ. ಆದ್ದರಿಂದ ಅಲ್ಲಿ ಹೇಗೆ ಅದು ಮಾಯಿಕವೋ ಹಾಗೆ ಈ ಜಾಗೃತಿಯಲ್ಲಿ ಕೂಡ ಇದು ಮಾಯಿಕ. ಆಗಮ ಪ್ರಕರಣದಲ್ಲಿ ಅವಸ್ಥಾತ ವಿಜ್ಞಾನ ತಗೊಂಡಿದ್ರು ಅದು ಈಗ ಪುನಃ ಮತ್ತೆ ಈ ದೃಷ್ಟಿಯನ್ನು ತಗೋತಾರೆ. ಮಾಯೆಯ ಮನಃ ಸ್ಪಂದತೆ ಇತ್ಯರ್ಥ. ಅದ್ವಯಂ ಚ ದ್ವಯಾಭಾಸಂ ಅದ್ವಯಂ ಚ ದ್ವಯಾಭಾಸಂ ಮನಃಸ್ವಪ್ನೇನ ಸಂಶಯಃ ಮನಃಸ್ವಪ್ನೇನ ಸಂಶಯಃ ಅದ್ವಯಂ ಚ ದ್ವಯಾಭಾಸಂ ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯಃ ತಥಾ ಜಾಗ್ರನ್ನ ಸಂಶಯಃ ಅದ್ವಯಂ ಚ ದ್ವಯಾಭಾಸಂ ಅದ್ವಯಂ ಚ ದ್ವಯಾಭಾಸಂ ಮನಃ ಸ್ವಪ್ನೇನ ಸಂಶಯಃ ಮನಃ ಸ್ವಪ್ನೇನ ಸಂಶಯಃ ಅದ್ವಯಂ ಚ ದ್ವಯಾಭಾಸಂ ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯಃ ತಥಾ ಜಾಗ್ರನ್ನ ಸಂಶಯಃ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಯ ಶ್ರೀ ಸದ್ಗುರು ಮಹಾತ್ಮರಾಜ್ ಕೀ ಜಯ ಶ್ರೀ ದಾನಿ ಜಯ ಶ್ರೀ ದಾನಿ